ಎನರ್ಜಿ ಇವನ್ನ ಹೆಚ್ಚಿಗೆ ನಾವು ಬಳಕೆ ಮಾಡಬೇಕು. ಯಾಕಂದರೆ ಆಮೇಲೆ ಬೇಡಿಕೆಗಳನ್ನು ಕೂಡ ನಾವು ಕಡಿಮೆ ಮಾಡಬೇಕು. ಇದು ಈ ಕೂಡ ಯೂನಿವರ್ಸ್ ಇವನ್ ಇವನ್ ಇವಾಗ ಭಾರತದವ್ರದಲ್ಲಿ ಕೂಡ ಹಲವಾರು ಪ್ರೋಗ್ರಾಮ್ಸ್ ಇದನ್ನು ತೊಗೊಂಡಿದ್ದಾರೆ ಈ ವಿಷಯ ಕುರಿತು. ಏನು ಅಂದರೆ ಸಬ್ಸಿಡಿ ಕೊಡ್ತಾ ಇದ್ದಾರೆ, ನೀವು ಎಲೆಕ್ಟ್ರಿಕಲ್ ಬಯಸಿ ಇದು ಮೋಟ್ರ್ ಬೈಕ್ ತೊಗೊಂಡ್ರೆ ಕಾರ್ ತೊಗೊಂಡ್ರೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಆಮೇಲೆ ಸೋಲಾರ್ ಪಂಪ್ಸೆಟ್ ಕೂಡ ಬಂದಿದೆ, ಸೋಲಾರಿಂದ ನಡೆಯತಕ್ಕಂಥ ಗಿರಣಿಗಳು ಕೂಡ ಬಂದಿದೆ. ಆಮೇಲೆ ಸೋಲಾರ್ ಬಸ್ ಬಂದಿದೆ, ಇಲೆಕ್ಟ್ರಿಕ್ ಬಸ್ ಬಂದಿದೆ. ಇನ್ನೊಂದು ಸ್ವಲ್ಪ ಒಂದು 10-20 ವರ್ಷದಲ್ಲಿ ಸಾಧ್ಯ ಆದಷ್ಟು ಫಾಸಲ್ ಫ್ಯೂಯಲ್ಲು ನಾವು ಅಂದರೆ ಈ ಪೆಟ್ರೋಲು ಡೀಸೆಲ್ಲು ಇಂಥ ಬಳಕೆ ಕಡಿಮೆ ಮಾಡಿ ಸೋಲಾರು ಮತ್ತು ಇಲೆಕ್ಟ್ರಿಸಿಟಿ ಬಳಕೆ ಮಾಡಿದರೆ ನಮ್ಮ ಒಂದು ಹವಾಮಾನದಲ್ಲಿ ಇರತಕ್ಕಂಥ ಒಂದು ಹಸಿರು ಮನೆ ಅನಿಲಗಳನ್ನು ಕಡಿಮೆ ಮಾಡಿ ಇದ್ದಿದ್ರಲ್ಲಿ ನಾವು ಮುಂದಿನ ಒಂದು ಜೀವನಕ್ಕೆ ಅಥವಾ ಮುಂದಿನ ಒಂದು ಪೀಳಿಗೆಗೆ ಬದುಕಲು ಅವಕಾಶ ಮಾಡಿಕೊಡ್ಲಿಕ್ಕೆ. ಮುಂದಿನ ದಿನಮಾನಗಳಲ್ಲಿ ಜಾಗತಿಕ ತಾಪಮಾನ ಕಡಿಮೆ ಆಗಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರು ಪರವಾಗಿ ತಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಶೈಲಜಾ ಹೊಸಮಠ ಅವರೇ. ನಮಸ್ಕಾರ, ಅಭಿನಂದನೆಗಳು. ನಮಸ್ತೆ. ಇದುವರೆಗೆ ಹವಾಮಾನ ವೈಪರೀತ್ಯ ಈ ಕುರಿತು ವಾಲ್ಮೀಯಲ್ಲಿ ಸಹ ಪ್ರಾಧ್ಯಾಪಕಿಯಾಗಿರುವ ಶೈಲಜಾ ಹೊಸಮಠ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೌಳಿನ್. ಇನ್ನು ಮುಂದೆ ಕಾರ್ಯಕ್ರಮ ಹೊಲಕ್ಕೆ ಬುತ್ತಿ. ಯಾರು? ಲಾವಣ್ಯ. ಹಾ ಬರ್ರಿ ಬರ್ರಿ. ಲಾವಣ್ಯ ಏನ್ ಮಾಡಕತ್ತೀವ? ಏನಿಲ್ಲ ನೋಡ್ರಿ, ಹಂಗ ಪಲ್ಯ ಮಾಡಕತ್ತಿದ್ದೆ. ಏನಿದು ಕಡ್ಲಿ ಗಿಡದ್ದು ರಾಶಿ ಒಟ್ಟೆ ಹಾಕಿರಿ, ಇನ್ನು ಚಲೋ ಬಂದದ ಈ ಸರಿ ನಿಮ್ದು ಪೀಕ್, ಬಾಳ ಖುಷಿ ಆತವ. ಹೌದು, ಇದ ಸೀಸನ್ ರೀ, ಹಂಗಾಗಿ ಚಲೋನು ಬಂದೈತಿ. ಹಂಗಾಗಿ ಕಡ್ಲಿ ಗಿಡನೂ ಅದಾವು, ಕಡ್ಲಿ ಕಾಳು ಪಲ್ಯನು ಮಾಡಿದ್ರಾತಂತಂದು ಕಡ್ಲಿ ಕಾಳಿನ ಪಲ್ಯ ಮಾಡಕತ್ತಿ ನೋಡ್ರಿ. ಏನವ್ವ ಘಮ ಘಮ ಅಂತ ವಾಸನೆ ಬರಾಕತ್ತೈತಿ ಕಡ್ಲಿ ಕಾಳು ಪಲ್ಯದ್ದು. ಇನ್ನು ರೊಟ್ಟಿ ಬಡದಿಟ್ಟಿಯಲ್ಲ ಮಸ್ತಾಗಿ ರಾಗಿ ರೊಟ್ಟಿ, ಭಾರಿ ಆತು ಬಿಡು. ಏನು ಇವತ್ತು ಹೊಲಕ್ಕೆ ಬುತ್ತಿ ಇದ ಏನು? ಹೌದು, ಮಕ್ಕಳೂ ಹೊಲಕ್ಕೆ ಹೋಗ್ಯಾರ, ಅದಕ್ಕೆ ಅವರಿಗೂ ಬುತ್ತಿ ಕಟ್ಟಿದ್ರಾತಂತಂದು ಮಾಡಕತ್ತಿ ನೋಡ್ರಿ. ಚಲೋ ಆತು ಬಿಡವ. ಮತ್ತೇನಿದು ಕಡ್ಲಿ ಕಾಳಿಂದು ಭಾಳ ಇದ ಚಲೋ ಬಂದಿತ್ತು ಪೀಕು, ಹಸಿ ಕಡ್ಲಿ ಕಾಳಿಂದು ಏನಿದು ಉಳ್ಳಾಗಡ್ಡಿ ಹೆಚ್ಚಿ ಅದ್ರಾಗ ಹಾಕಿ ಏನು ಸಲಾಡು ಮಾಡಿ ಏನು? ಹೌದು, ಕಡ್ಲಿ ಕಾಳು ಪಲ್ಯದ ಜೊತೆಗೆ ಸಲಾಡೂ ಭಾಳ ಚಲೋ ಇರ್ತೈತಿ. ಮತ್ತು ಮಕ್ಕಳು ಪಲ್ಯ ಅಂತೂ ತಿನ್ನೋದಿಲ್ಲ, ಇನ್ನು ಹಿಂಗನ ಮಾಡಿ ಅವರಿಗೆ ಒಂಚೂರು ಆರೋಗ್ಯವಾಗಿ ಇಡ್ಲಿಕ್ಕೆ ಸಲಾಡನ ಮಾಡಿ ತಿನ್ಸಿದ್ರಾತಂತಂದು ಸಲಾಡು ಮಾಡಿ ನೋಡ್ರಿ. ಹೆಂಗೆ ಮಾಡಿಯವ ಇದು ಸಲಾಡ್ ಅಂತ? ಏನಿಲ್ರಿ, ಇದು ಕಡ್ಲಿಕಾಳು, ಉಳ್ಳಾಗಡ್ಡಿ, ಟೊಮ್ಯಾಟೊ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ನಿಂಬೆ ಹಣ್ಣು ಹಿಂಡಿ, ಒಂದು ಸ್ವಲ್ಪ ಮ್ಯಾಲೆ ಸೇವ್ ಅದು. ಮತ್ತು ಮಕ್ಕಳು ಎಲ್ಲ ಇಂಥವ ಇಷ್ಟಪಡ್ತಾವ್ರಿ, ಅದಕ್ಕೆ ಮ್ಯಾಲೆ ಒಂಚೂರು ಸೇವ್ ಉದುರ್ಸಿ ಅವ್ರಿಗೆ ಸಲಾಡ್ ಅಂತಂದು ಕೊಟ್ಬಿಟ್ರೆ ಸುಮ್ಮನೆ ಆರೋಗ್ಯಕ್ಕೂ ಚಲೋ ಇರ್ತೈತಿ. ಮತ್ತು ಅವಕ್ಕೆ ಫ್ಯಾಷನಬಲ್ ಫುಡ್ ಅಂತ ಏನು ಈ ರೀತಿ ಮಾಡಿಕೊಟ್ರು ಅದು ಒಂದು ಸ್ವಲ್ಪ ಏನನ್ನ ಆರೋಗ್ಯಕ್ಕೆ ಚಲೋ ಆಗ್ತೈತೆ ಅಂತ ಹಿಂಗೆ ಮಾಡಿ ನೋಡ್ರಿ. ಹಾಂ, ಭಾಳ ಚಲೋ ಆತು ಬಿಡ್ವ. ಈ ಕಡ್ಲಿ ಕಾಳಿನ್ಯಾಗ ಭಾಳಷ್ಟು ಪ್ರೋಟೀನ್ ಇರ್ತೈತೆ ನೋಡುವ, ಪ್ರೋಟೀನು ಫೈಬರು ಭಾಳ ಇರ್ತದಂತ ಹೇಳ್ತಾರೆ. ಹೌದೇನು? ನೀ ಏನೇನ್ಕಿ ಎಲ್ಲ ನ್ಯೂಟ್ರಿಷನ್ನು ಓದ್ಕೊಂಡು ಮತ್ತು ಏನವ ಇನ್ನೂ ಸ್ವಲ್ಪ ನಿನಗೆ ಗೊತ್ತಿದ್ರೆ ಹೇಳಲ್ಲ ನನಗೂ. ಹೌದ್ರಿ, ಕಡ್ಲಿ ಕಾಳದ ಆರೋಗ್ಯ ಲಾಭನ ಭಾಳ ಅದಾವಂತ ನಾನು ಕೇಳ್ಪಟ್ಟಿನ್ರಿ. ನಾನು ಒಂದು ಓದಿದ್ದೆ, ಪ್ರೋಟೀನ್ ಅಂಶ ಇದ್ರಾಗ ಭಾಳ ಹೆಚ್ಚಿರ್ತೈತಂತ್ರಿ. ಆಮೇಲೆ ನಾರ್ ಫೈಬರ್ ಅದನ್ನು ಭಾಳ ಹೆಚ್ಚಿರ್ತೈತಿ. ಸಿ ನಾರಿನ ಅಂಶ ಇರೋದ್ರಿಂದ ಜೀರ್ಣಶಕ್ತಿಗೂ ಭಾಳ ಚಲೋ ಅಂತ ಹೇಳ್ತಾರ್ರಿ. ಈಗ ಕಡ್ಲಿ ಕಾಳದಾಗ ಹೆಚ್ಚು ನಾರಿನ ಅಂಶ ಇರ್ತೈತಿ, ಅದು ತಿನ್ನೋದ್ರಿಂದ ಜೀರ್ಣಶಕ್ತಿಗೂ ಒಳ್ಳೇದು. ಆಮೇಲೆ ಇದು ಇನ್ನೊಂದು ಈಗೇನು ಹೆಚ್ಚು ಜನ ಭಾಳ ವೇಟ್ ಲಾಸ್ ಅಂತೇನು ಹೇಳ್ತಾರಲ್ರಿ, ಆ ತೂಕ ನಿಯಂತ್ರಣಕ್ಕೆ ಕೂಡ ಈ ಕಡ್ಲಿ ಕಾಳು ಭಾಳ ಚಲೋ ಅಂತ ಹೇಳ್ತಾರೆ. ಹೌದು ನೋಡುವ. ಮತ್ತು ಹಂಗೆ ಹೇಳ್ತಾರ ಇದು ಗಟ್ ಫ್ರೆಂಡ್ಲಿ ಅಂತಾರ, ಅಂದ್ರೆ ಇದೇ ನಮ್ಮ ಹೊಟ್ಟಿಗೆ ಭಾಳ ಆರಾಮ್ ಕೊಡ್ತದೆ. ಯಾಕಂದ್ರೆ ನಮ್ಮ ಹೊಟ್ಟಿ ಒಳಗೆ ಭಾಳಷ್ಟು ಬ್ಯಾಕ್ಟೀರಿಯಾ ಸೂಕ್ಷ್ಮಾಣುಜೀವಿ ಇರ್ತಾವ, ಅವಕ್ಕೆ ಒಳ್ಳೆ ಆಹಾರ ಸಿಕ್ಕರೆ ಅವು ಚಲೋ ಇರ್ತಾವ. ಅವು ಹೆಚ್ಚಿನ ಸಂಖ್ಯೆ ಒಳಗೆ ಒಳ್ಳೆ ಗುಣಮಟ್ಟದೊಳಗೆ ಇದ್ರೆ ನಮ್ಮ ಪೂರ್ತಿ ಆರೋಗ್ಯನ ಚಂದ ಇರ್ತದೆ ಅಂತಾರ. ಹಿಂಗಾಗಿ ಈ ಕಡ್ಲಿ ಕಾಳು ಭಾಳ ಒಳ್ಳೆ ಆಹಾರ ನೋಡು, ದೇಹಕ್ಕೆ ಬೇಕಾದಂಥ ಪ್ರೋಟೀನು, ಅಮೈನೋ ಆಸಿಡ್ಸು, ಆಮೇಲೆ ನಾರಿನ ಅಂಶ ಇವೆಲ್ಲ ಸಿಗೋದ್ರಿಂದ ಮಕ್ಕಳಿಗೆ ಒಂದಲ್ಲ ಒಂದು ರೀತಿ ಇದನ್ನು ಏನಾರ ಮಾಡಿಕೊಡ್ಬೇಕು. ಮತ್ತು ಬೇಸನ್ ಉಂಡಿನೂ ಮಾಡ್ತಾರೆ ಈ ಕಡ್ಲಿಯಿಂದ, ಭಾಳಷ್ಟು ಖಾದ್ಯ ನಾವು ಮಾಡ್ಬೋದು. ಬೇಸನ್ ಉಂಡಿ ನಾ ಮಾಡೋದು ಹೇಳೇ ಬಿಡ್ತೇನೆ ನೋಡಿ ನಿನಗೆ. ಹಾಂ ಹೇಳ್ರಿ. ರೀ, ನಾನು ಒಮ್ಮೆ ಟ್ರೈ ಮಾಡ್ತೀನಿ ನನ್ನ ಮನ್ಯಾಗ. ಅಯ್ಯೋ ಭಾಳ ಸರಳದ ನೋಡುವ ಇವ, ಏನು ಕಡ್ಲಿ ಬೆಳೆದಿಯಲ್ಲ ಆಮೇಲೆ ನೀವು ಬ್ಯಾಳಿ ಮಾಡಿಸ್ಕೊಂಬರ್ತೀರಲ್ಲ, ಆ ಬ್ಯಾಳಿ ಗಿರಣಿಗೆ ಒಯ್ದು ಹಿಟ್ಟು ಮಾಡಿಸಿಟ್ಕೊ. ಭಜಿ ಏನ್ಕಿ ಮಾಡೇ ಮಾಡ್ತೀವಿ ನಾವು ಕಡ್ಲಿ ಹಿಟ್ಟಿಂದು, ಆ ಹಿಟ್ಟು ಭಜಿಗೂ ಬಂತು, ಆಮೇಲೆ ಮಿರ್ಚಿಗೂ ಬಂತು, ಅದು ಕರ್ದಿದ್ದಾತು. ಇನ್ನು ಮಕ್ಕಳಿಗೆ ಆರೋಗ್ಯಕರ ಆಗ್ಬೇಕಂತಂದ್ರೆ ಈ ಉಂಡಿಗೆ ಒಂದು ಅರ್ಧ ಕೆ ಜಿ ಹಿಟ್ಟು ತಗೊಂಡ್ರೆ ನಾನು 300 ಗ್ರಾಂ ತುಪ್ಪ ತಗೋತೀನಿ. ಆ ತುಪ್ಪ ಹಾಕಿ ಅದನ್ನು ಘಮ್ ಅನ್ನುವಂಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಡ್ಲಿ ಹಿಟ್ಟನ್ನು ಎಲ್ಲ ಹುರಿದು ಅದು ಆರಿದ ಮೇಲೆ ಒಂದು 400 ಗ್ರಾಂನಷ್ಟು ಸಕ್ಕರೆ ತಗೊಂಡು, ಅಂದ್ರೆ ಒಂದು ಲೋಟ ಕಡ್ಲಿ ಹಿಟ್ಟಾತಂದ್ರೆ ಆ ಒಂದು ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಸಕ್ಕರೆ, ಆಮೇಲೆ ಅರ್ಧ ಲೋಟಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ತುಪ್ಪ ಹುರಿಯಾಕ್ ತಗೊಂಡಿರ್ಬೇಕು. ಕಮ್ಮಿ ಅನ್ಸಿದ್ರೆ ಮತ್ ಜಾಸ್ತಿ ಹಾಕಿ ಹುರ್ಕೋಬೇಕು, ಸರಿ ಹುರ್ಕೋಬೇಕು, ಘಮ್ ಅನ್ನುವಂಗೆ ಹುರ್ಕೋಬೇಕು, ಅದು ಬಣ್ಣ ಬದಲಿ ಆಗ್ಬೇಕು. ಆ ಥರ ಹುರ್ಕೊಂಡ ಮೇಲೆ ಸಕ್ಕರೆ ನೀವು ಮಿಕ್ಸಿಗರ ಹಾಕು, ಇಲ್ಲ ಅದನ್ನು ನೀನು ಅರಿಕಲ್ನಾಗರ ಅರಿಬೇಕಾರ ಯಾಲಕ್ಕಿ ಕಾಳು ಹಾಕೊಂಡಿರ್ಬೇಕು. ಇದನ್ನೆಲ್ಲ ಈ ಹುರಿದಿದ್ದ ಕಡ್ಲಿ ಹಿಟ್ಟು ಆರಿದ್ಮೇಲೆ ಸಕ್ಕರೆ ಪುಡಿ ಹಾಕೊಂಡು ಸ್ವಲ್ಪ ಆರಿದ್ಮೇಲೆ ಉಂಡಿ ಕಟ್ಟಿದ್ರೆ ಮಸ್ತ್ ಬೇಸನ್ ಉಂಡಿ ರೆಡಿ ಆಗ್ತಾವ ನೋಡುವ. ನೀವು ಹೇಳದ್ ನೋಡಿದ್ರ ಈಗ ಮಾಡ್ಕೊಂಡು ಈಗ ತಿಂದ ಬಿಡ್ಬೇಕಂತ ಅನ್ಸಕತ್ತೈತ್ ನೋಡ್ರಿ. ನಾನು ಮಾಡಿಟ್ಟೇನಿ, ಮುಂದಿನ ಸರಿ ಬರಬೇಕಾರ ನಿನಗೂ ತಗೊಂಬರ್ತೀನಿ. ತಗೊಂಡ್ಬರಿ ತಗೊಂಬರಿ, ಈಗ ನನ್ನ ಬಾಯ್ನಾಗೆಲ್ಲ ನೀರು ಬರಕತ್ಬಿಟ್ಟು ಇವನ್ನೆಲ್ಲ ಕೇಳಿ. ಮತ್ತೆ ಈ ಕಡ್ಲಿ ಗಿಡ ಒಟ್ಟಿ ಅಲ್ಲವ, ಕಡ್ಲಿ ಗಿಡ ನೋಡಿದ್ರೆ ನನಗೂ ತಗೊಂಡು ಹೋಗಿ ಸಲಾಡು ಮಾಡ್ಬೇಕು ಅನ್ಸಕತ್ತೈತಿ. ವೈರಿ ವೈರಿ ಏನೈತಿ. ಆಮೇಲೆ ಈ ಕಡ್ಲಿ ಗಿಡ ಇದೇನು ಹಸಿ ಕಡ್ಲಿ ಏನು ತಿಂತೀವಲ್ರಿ ನಾವು, ಇದ್ರಾಗ ಐರನ್ ಮತ್ತೆ ಪೊಟ್ಯಾಶಿಯಮ್ ಭಾಳ ಇರ್ತೈತಿ ಅಂತ ಹೇಳ್ತಾರೆ. ಇದು ರಕ್ತಹೀನತೆ ಈಗ ಕೆಲವೊಬ್ಬರಲ್ಲೆಲ್ಲ ನಾವು ನೋಡ್ತೀವಿ ಇದು ರಕ್ತಹೀನತೆ ಭಾಳ ಇರ್ತವ್ರಿಗೆ, ಅಂಥವ್ರು ಕೂಡ ಈ ಹಸಿ ಕಡಲೆ ತಿಂದ್ರೆ ಆ ರಕ್ತಹೀನತೆ ಸುಧಾರಣೆಗೆ ಸಹಾಯಕ. ಆಮೇಲೆ ಡಯಾಬಿಟೀಸ್ ಇರೋರಂತರೂ ಈ ಕಡಲೆ ಕಾಳು ತಿಂದ್ರಂತ್ರ ಇನ್ನ ಭಾಳ ಸಕ್ಕರೆ ಕಾಯಿಲೆ. ಹಾ ರೀ, ಅವರಿಗೆ ಅದ್ರಾಗೇನ್ ಗ್ಲಿಸಮಿಕ್ಸ್ ಇಂಡೆಕ್ಸ್ ಅಂತ ಏನಿರ್ತೈತೋ ಅದು ಭಾಳ ಕಮ್ಮಿ ಇರ್ತೈತಂತ ಇದು ಗಿಡದಾಗ, ಐ ಮೀನ್ ಈ ಕಡ್ಲಿ ಕಾಳದಾಗ. ಅವ್ರು ತಿನ್ನೋದ್ರಿಂದ ಡಯಾಬಿಟೀಸ್ಗೂ ಭಾಳ ಸಹಕಾರಿ ಅಂತ ಹೇಳ್ತಾರ. ಆಮೇಲೆ ಬಿ ವಿಟಾಮಿನ್, ಈಗ ನೋಡ್ರಿ ಬಿ ವಿಟಾಮಿನ್ ಅಂತೂ ನಮಗೆ ಸಿಗದ ಇಲ್ಲ ಹೆಚ್ಚು ತರಕಾರಿನಾಗ, ಅಂಥ ಒಂದು ತರಕಾರಿ ಈ ಕಡ್ಲಿ ಅಂದರೆ. ಇದ್ರಾಗ ಬಿ ವಿಟಾಮಿನ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸು ಅಂಥದ್ದೇನು ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಡ್ಲಿಕಾಳು ಒಟ್ಟು ಈ ಸೀಸನ್ನಾಗ ತಿಂದುಬಿಡೋದು ಕಡ್ಲಿಕಾಳು. ಹೌದ್ ಬಿಡುವ, ಬಹಳ ಚಲೋ ಆತ. ನಾ ಮಾತ್ ಹಚ್ಕೊಂಡ್ ಕುಂತೆ, ನಿನಗ್ ಹೊಲಕ್ಕ ಬುತ್ತಿ ಒಯ್ಯಕ್ ತಡ ಆತು. ನಾನು ಮಾತ್ನಾಗ ಮರ್ತ ಹೋಗ್ಬಿಟ್ಟಿನಿ, ಹುಡುಗರು ಎಲ್ಲ ಕಾಯ್ತಿರ್ತಾರಲ್ಲೇ. ಆ ತೋರಿ ಬರ್ತೀರೇನ್ರಿ ನೀವು ಹೊಲಕ್ಕ? ಬರ್ತೇನ್ ತಗೋ ಇನ್ನೊಂದ್ಸರಿ. ಹಾ ನಾನು ಕಡ್ಲಿ ಗಿಡ ಒಯ್ಯತ್ತೀನಿ ನೋಡು. ವೈರಿ ವೈರಿ ವೈರಿ, ನಾನು ಹೋಗ್ ಬರ್ತೀನಿ ಹಂಗಿದ್ರು ಹೊಲಕ್ಕ. ಹೊಲಕ್ಕ ಬುತ್ತಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದವರು ಲವಣ್ಯ ಗುಂಜಾಳ್, ಪ್ರಸ್ತುತಿ ಮಾಲಾ ಸಾಮ್ರಾಣಿ. ಇನ್ನು ಮುಂದೆ ಕೃಷಿ ರಂಗದಲ್ಲಿ ರಾಯಬಾಗ ತಾಲೂಕು ಸುಲ್ತಾನ್ಪುರದ ಯಶೋಧ ಪರಯ್ಯ ಹಿರೇಮಠ್ ಹಾಗೂ ಸಂಘಟಕರಿಂದ ಸಂಪ್ರದಾಯದ ಪದಗಳು. ಅನೆ